ಜೇನು ಕೃಷಿ ಅನುಭವ ಕುರಿತು ಬೆಳ್ತಂಗಡಿ ತಾಲೂಕಿನ ಶಶಿಧರ್ ಕೆ ರಾವ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಶಶಿಧರ್ ರಾವ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಜೇನು ಕೃಷಿಯಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು? ಅದು ನಾನು ಮೊದಲು MBA ಮಾಡಿ ಈ ಬೆಂಗಳೂರಿನ ಹಿಮಾಲಯ ಡ್ರಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದ ನಂತರ ಕಬಡ್ಡಿ ಆಡುವಾಗ ಸಣ್ಣದೊಂದು ಅಲ್ಲಿ ಕಣ್ಣಿಗೆ ಸ್ವಲ್ಪ ಏಟಾಗಿ ಮತ್ತೆ ನಾನು ಜೇನು ಕೃಷಿಯನ್ನು ಮಾಡ್ತಿದ್ದೇನೆ. ಮತ್ತೆ ಮನೆಗೆ ಬಂದೀಗ ಬೆಳ್ತಂಗಡಿ ತೋಟಗಾರಿಕೆ ಇಲಾಖೆಯಿಂದ ಸಿಕ್ಕಿದಂತಹ ISI ಜೇನು ಪೆಟ್ಟಿಗೆಯಲ್ಲಿ ಜೇನು ಕೃಷಿ ಮಾಡ್ತಿದ್ದೇನೆ. ಮತ್ತೆ ಸಣ್ಣ ಪೆಟ್ಟಿಗೆ ಇದೆ 6 ಫ್ರೇಮ್, ಅದರಲ್ಲಿ ಕೂಡ ಜೇನು ಕೃಷಿ ಮಾಡ್ತೇನೆ. ಆಸಕ್ತಿ ಅಂದರೆ ಮತ್ತೆ ನನಗೆ ಕಣ್ಣು ಆಪರೇಷನ್ ಆದ ನಂತರ ಬೇರೆ ಎಂತ ಮಾಡಲಿಕ್ಕೆ ಗೊತ್ತಾಗಲಿಲ್ಲ, ಹಾಗೆ ನಾನು ಮನೆ ಕೃಷಿ ಜೊತೆ ಸಹ ಜೇನು ಕೃಷಿ ಒಟ್ಟಿಗೆ ಮಾಡ್ತಾ ಇದ್ದೇನೆ. ಈಗ ಬೆಂಗಳೂರಿನಲ್ಲಿ MBA ಮಾಡಿಕೊಂಡು ಉದ್ಯೋಗದಲ್ಲಿ ಅದನ್ನ ಬಿಟ್ಟು ಮತ್ತೆ ನೀವು ಜೇನು ಕೃಷಿಗೆ ಬಂದಂತವರು? ಹೌದೌದು. ಕೃಷಿ ಹಿನ್ನೆಲೆ ನಿಮಗೆ ಇದೆ ಈಗಾಗಲೇ? ಉಂಟು. ಜೇನು ಕೃಷಿಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ಈಗ ಕಣ್ಣಿನ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಇದಲ್ಲದೆ ಬೇರೆ ಕೃಷಿ ಮಾಡುವ ಸಾಧ್ಯತೆ ಉಂಟಾ? ಆ ಒಟ್ಟಿಗೆ ನಾನು ಮನೆಯಲ್ಲಿ ಅಡಿಕೆ ತೋಟ ಮತ್ತೆ ಬಾಳೆ ತೋಟ ಅಪ್ಪ ಮಾಡ್ತಾ ಇದ್ದಾರೆ, ಅದರ ಒಟ್ಟಿಗೆ ನಾನು ಸಹ ಅವರ ಜೊತೆ ಸೇರಿಕೊಂಡು ತೆಂಗಿನ ತೋಟ ಎಲ್ಲ ಒಟ್ಟಿಗೆ ಮಾಡ್ತಿದ್ದೆ, ಮಾವಿನ ತೋಟ ಎಲ್ಲ ಉಂಟು ಒಟ್ಟಿಗೆ. ಹಾಗೆ ತಂದೆ ಹೇಳಿದ್ರು ಕೃಷಿ ಇಲಾಖೆಗೆ ಹೋಗಿ ಒಂದು ಜೇನು ಪೆಟ್ಟಿಗೆ ಕೊಡ್ತಾ ಇದ್ದಾರೆ ತೋಟಗಾರಿಕೆ ಇಲಾಖೆಯಲ್ಲಿ, ಹಾಗೆ ತಗೊಂಡು ಬರುವ ಅಂತ ಅಪ್ಪ ಹೇಳಿದ್ರು, ಅದನ್ನು ಕೂಡ ಮಾಡುವ ಅಂತೇಳಿ. ಹಾಗೆ ಕೃಷಿಯಲ್ಲಿ ಅಂದರೆ ಜೇನು ಕೃಷಿಯನ್ನು ತೊಡಗಿಸಿಕೊಂಡು ಕೃಷಿ ಇಳುವರಿ ಕೂಡ ಹೆಚ್ಚಾಗ್ತದೆ, ಅದಕ್ಕೋಸ್ಕರ ಅಪ್ಪ ಹೇಳಿದ್ರು. ಹಾಗೆ ನಾನು ಕೂಡ ಅದನ್ನು ಜೇನು ಕೃಷಿ ಒಟ್ಟಿಗೆ ಮಾಡ್ತಿದ್ದೆ ತೋಟದಲ್ಲಿ. ನೀವು ಗಮನಿಸಿದ ಹಾಗೆ ಜೇನು ಕೃಷಿಯ ಸೂಕ್ಷ್ಮ ವಿಚಾರಗಳು ಏನೇನು? ಅದರದ್ದು ಈ ಒಟ್ಟಿಗೆ ಸಮುದಾಯವಾಗಿ ಬಾಳುತ್ತದೆ ಅದೊಂದು, ಎಲ್ಲರ ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ. ಮತ್ತೆ ಪರಾಗ ತರುವಂತದ್ದು, ಹೊರಗಡೆ ಹೋಗಿ ಮನೆಯನ್ನು ಸ್ವಚ್ಛ ಮಾಡುವಂತದ್ದು, ಮನುಷ್ಯರಿಗೆ ಹೋಲಿಸಿದ್ರೆ ಅದು ತುಂಬಾ ಒಟ್ಟು ಸೇರಿ ಕೆಲಸ ಮಾಡ್ತದೆ. ಒಂದು ರೀತಿಯ ಸಾಮಾಜಿಕ ಜೀವನಕ್ಕೆ ಒಂದು ಉದಾಹರಣೆ ಅದು. ಹೌದೌದು ಸರ್. ಈಗ ನಿಮ್ಮ ಪರಿಸರ ಈ ಜೇನು ಕೃಷಿಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ ಅಂತ ಹೇಳ್ತೀರಿ ನೀವು? ಸರ್, ಸುತ್ತಮುತ್ತ ಅದಕ್ಕೆ ಪರಿಸರ ಅಂದ್ರೆ ತೆಂಗಿನ ಮರಗಳೇ, ನಮ್ಮಲ್ಲಿ ಒಂದು 500 ತೆಂಗಿನ ಮರಗಳುಂಟು, ಅದಕ್ಕೆ ಆದಷ್ಟು ಪರಾಗ ಸಿಗ್ತದೆ ತೆಂಗಿನ ಮರದ್ದು. ಮತ್ತೆ ರಬ್ಬರ್ನ ತೋಟದಿಂದ ಕೂಡ ಅದಕ್ಕೆ ಜೇನು ಸಿಗ್ತದೆ. ಸುತ್ತ 4 ಕಡೆ ರಬ್ಬರ್ ತೋಟ ಉಂಟು. ಅಡಿಕೆ ತೋಟಗಳು ತುಂಬಾ ಉಂಟು ನಮ್ಮ ಪಕ್ಕ ಮನೆ ಪಕ್ಕದಲ್ಲಿ. ಬಾಳೆ ತೋಟ ಉಂಟು, ಮಾವಿನ ತೋಟ, ಅದು ಕೂಡ ಗೇರು ಬೀಜ ತೋಟಗಳು ಒಟ್ಟಿಗೆ ಉಂಟು. ಹಾಗಾಗಿ ಮಕರಂದ ಜೇನು ಎಲ್ಲ ಸಿಗ್ತದೆ ಜೇನು ಕೃಷಿಗೆ, ಹಾಗೆ ತುಂಬಾ ಆಗ್ತದೆ ಜೇನು. ಹಾಗೆ ಆದ್ರೆ ರಬ್ಬರ್ನ ಜೇನು ಬೇರೆ. ಹಾ, ರಬ್ಬರ್ನ ಜೇನು ಬೇರೆ, ಅದು ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಎಲೆ ಸಿಗುವಂತ ಚಿಗುರಲ್ಲಿ ಸಿಗುವಂತದ್ದು. ಅದರದ್ದು ಗುಣಮಟ್ಟದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಹೌದೌದು. ಕಾಡು ಜೇನು ಸ್ವಲ್ಪ ರುಚಿ ಜಾಸ್ತಿ, ರಬ್ಬರ್ನ ಜೇನು ಸ್ವಲ್ಪ ರುಚಿ ಕಡಿಮೆ, ಮತ್ತೆ ಪರಿಮಳ ಕೂಡ ಕಡಿಮೆ ರಬ್ಬರ್ ಜೇನುಗಳಿಗೆ. ಆದ್ರೆ ಪರವಾಗಿಲ್ಲ, ರಬ್ಬರ್ ಜೇನು ಕೂಡ ಒಳ್ಳೇದುಂಟು. ಈಗ ಒಂದು 10-20 ವರ್ಷ ಹಿಂದೆ ಹೋಲಿಸಿ ನೋಡಿದ್ರೆ ಸಾಕಷ್ಟು ಬದಲಾವಣೆ ಆಗಿದೆಯೋ ಮರಗಿಡಗಳ ಒಂದು ವ್ಯವಸ್ಥೆಯಲ್ಲಿ? ಅಂದ್ರೆ ಸ್ವಲ್ಪ ಕಾಡು ನಾಶವಾಗಿ ಈ ರಬ್ಬರ್ನ ಮರಗಳು ನಡೆದು ಜಾಸ್ತಿ ಆಗಿದೆ ಈಗ ಎಲ್ಲಾ ಕಡೆನು. ಹಾಗಾಗಿ ಕಾಡಿನ ಜೇನು ಸ್ವಲ್ಪ ಕಡಿಮೆ ಆಗ್ತಾ ಉಂಟು ಈಗ ಈ ಸಂದರ್ಭದಲ್ಲಿ. ಹಾಗೆ ನಾವು ಮಾಡಿದಂತ ಕೃತಕ ಈ ತೆಂಗಿನ ತೋಟ ಇದೇ ಜಾಸ್ತಿ ಇರುವಂತದ್ದು ಸುತ್ತಮುತ್ತ. ನೇರಳೆ ಮರಗಳು ಮತ್ತೆ ಮುಂಚಿನ ಅದೆಲ್ಲ ಕುಂಟಾಲ ಮರಗಳು ಸ್ವಲ್ಪ ಕಡಿಮೆ ಆಗಿದೆ ಈಗ ಮುಂಚೆ ನೋಡಿದರೆ. ಸೊ ಹಾಗಾಗಿ ಗುಣಮಟ್ಟದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗಿದೆ ಇವಾಗ. ಹೌದೌದು. ಹಾಗೆ ಜೇನು ಅದು ಕಾಡಿನ ಜೇನು ಯಾವತ್ತಿದ್ರು ಸ್ವಲ್ಪ ಜಾಸ್ತಿ ಇರ್ತಿತ್ತು ಮುಂಚೆ, ಈಗ ಕಾಡಿನ ಜೇನು ಸ್ವಲ್ಪ ಕಡಿಮೆ ಆಗಿದೆ, ರಬ್ಬರ್ ಜೇನು ಜಾಸ್ತಿ ಆಗಿದೆ. ಈಗ ಜೇನು ಪೆಟ್ಟಿಗೆಯಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಆಗಿದೆ ಅಂತ ಕೇಳಿದೀವಿ. ಈಗ ISI ಮಾರ್ಕ್ ಅಂತ ಹೇಳ್ತಾ ಇದ್ದೀರಿ ನೀವು, ಇದರ ಒಂದು ವಿಶೇಷತೆ ಏನು? ಯಾವ ಗುಣಮಟ್ಟದ ಒಂದು ಜೇನು ಪೆಟ್ಟಿಗೆಯನ್ನೆಲ್ಲ ಉಪಯೋಗಿಸಬೇಕು? ಸರ್ಕಾರ ಕೊಡುವಂತದ್ದು, ತೋಟಗಾರಿಕೆ ಇಲಾಖೆ ಕೊಡುವಂತದ್ದು ISI ಜೇನು ಪೆಟ್ಟಿಗೆಗಳು, ಅದರಲ್ಲಿ ಕುಟುಂಬ ವೃದ್ಧಿಯ ಜಾಸ್ತಿ ಆಗ್ತದೆ. ಅದರಲ್ಲಿ 8 ಫ್ರೇಮ್ ಉಂಟು. ಅಂದ್ರೆ ಮತ್ತೊಂದು ಈ ಕೇರಳ ಮಾದರಿಯ ಪೆಟ್ಟಿಗೆ ಬರ್ತದೆ 6 ಫ್ರೇಮ್ ಇದು, ಅದು ಸ್ವಲ್ಪ ಸಣ್ಣದು, ಆದರೂ ಕೂಡ ಅದರಲ್ಲಿ ಜೇನು ಜಾಸ್ತಿ ತೆಗೆಯಬಹುದು ಸಣ್ಣ ಪೆಟ್ಟಿಗೆ ಆದ್ರೆ ಸಹ. ಸರಿ, ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಜೇನಿನ ಒಂದು ಅಭಾವದ ಕಾಲ ಅಂತ ಹೇಳುವಂತಹದ್ದು, ಇಲ್ಲಿ ಈ ಜೇನು ಕುಟುಂಬಗಳ ಒಂದು ನಿರ್ವಹಣೆ ಮಾಡುವುದೆಲ್ಲ ಹೇಗೆ? ಮಳೆಗಾಲದಲ್ಲಿ ಅದಕ್ಕೆ ಆಹಾರ ಸಿಗದೇ ಇರ್ತದೆ, ಅಂದ್ರೆ ಸಿಗದ ಪರಿಸ್ಥಿತಿ ಬರ್ತದೆ ಮಳೆಗಾಲ ಟೈಮ್, ಮಳೆ ಜಾಸ್ತಿಯಾಗಿ. ಆಗ ನಾವು ಒಂದಿಷ್ಟು ಒಂದು ರೇಷ್ಯದಲ್ಲಿ ಸಕ್ಕರೆ ಮತ್ತು ನೀರಿನ ಮಿಶ್ರಣ ಮಾಡಿ ಕೊಡಬೇಕಾಗ್ತದೆ ಅದಕ್ಕೆ ಜೇನು ಕುಟುಂಬಕ್ಕೆ. ವಾರಕ್ಕೆ ಪಾಕ ಕೊಡುವ ಸಕ್ಕರೆ ಪಾಕ ಕೊಡು ವಾರಕ್ಕೆ ಒಂದು ಸಲ. ಈ ಸಕ್ಕರೆ ಪಾಕ ತಯಾರು ಮಾಡುವಂತಹದ್ದು ಮತ್ತು ಕೊಡುವಂತಹ ವಿಧಾನದ ಬಗ್ಗೆ? ಅಂದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು ಲೋಟ ಸಕ್ಕರೆಯನ್ನು ಮಿಶ್ರಣ ಮಾಡಿ ವಾರಕ್ಕೆ ಒಂದು ಸಲ ಬಿಸಿ ಮಾಡಿದ್ರೆ ಒಳ್ಳೇದು. ಹಾಗೆಲ್ಲ ಹಾಗೆ ಕೊಡಬಹುದು, ಬಿಸಿ ಮಾಡಿದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳಿಂದ ಇದ್ರೆ ರೋಗ ಕಡಿಮೆ ಆಗ್ತದೆ ಬಿಸಿ ಮಾಡಿ ಕೊಟ್ರೆ, ತರ ಒಳ್ಳೇದು ನೊಣಗಳಿಗೆ ಸಹ. ಅದು ಕೊಡುವಂತಹ ವಿಧಾನದ ಬಗ್ಗೆ ಹೇಳಿ. ಅದು ಒಂದಿಷ್ಟು ಒಂದು ಗ್ಲಾಸ್ ನೀರಿಗೆ ಟ್ರೇಯಲ್ಲಿ, ಅಂದ್ರೆ ನಾವು ರಬ್ಬರ್ನ ಗೆರೆಟೆಯಲ್ಲಿ ತೆಂಗಿನ ನಾರನ್ನು ಹಾಕಿ ಅಲ್ಲಿ ಮೇಲೆ ಇಟ್ಟು ಅದಕ್ಕೆ ಹಾಗೆ ಸಕ್ಕರೆ ಪಾಕವನ್ನು ಹಾಕಿ ಕೊಡ್ತೇವೆ. ಈ ತೆಂಗಿನ ನಾರು ಹಾಕುವ ಉದ್ದೇಶ ಏನು? ಅದು ನೊಣಗಳು ಬಿದ್ದು ಸಾಯಬಾರದು ಅಂತೇಳಿ, ಜೇನು ನೊಣಗಳು ಕೂತು ಕುಡಿಬೇಕು ಅಂತೇಳಿ. ಎಷ್ಟು ದಿವಸಕ್ಕೊಂದ್ಸರಿ ಕೊಡಬೇಕಾಗ್ತದೆ ಈ ಸಕ್ಕರೆ ಪಾಕ? ನಾನು ವಾರಕ್ಕೆ ಒಂದು ಸಲ ಕೊಡ್ತಾ ಇದ್ದೇನೆ ಜೇನು ನೊಣಕ್ಕೆ. ಮಳೆಗಾಲ ಪೂರ್ತಿಯಾಗಿ ಕೊಡಬೇಕಾ? ಬೇಡ, 2 ತಿಂಗಳು ಕೊಟ್ಟರೆ ಸಾಕು ಅದಕ್ಕೆ. ಅಂದ್ರೆ ಜೂನ್ ಜುಲೈ ಆಗಸ್ಟ್ ಅಲ್ಲಿ, ಮೇ ತಿಂಗಳ ನಂತರ ಅದಕ್ಕೆ ಜೇನು ಪೆಟ್ಟಿಗೆ ಜೇನು ತೆಗಿಲಿಕ್ಕೆ ಹೋಗುದಿಲ್ಲ, ಸಾಧಾರಣ ಸ್ಟಾಕ್ ಇರ್ತದೆ ಅದರಲ್ಲಿ ಜೇನು, ಅದಕ್ಕೆ ಕೊಡಬೇಕಾಗ್ತದೆ ಉಳಿದ ಜೇನು. ನಾಲ್ಕು ತಿಂಗಳು ನಾವು ಜೇನು ತೆಗಿಬೇಕಾಗ್ತದೆ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳು. ಉಳಿದದ್ದು ಅದು ಸ್ಟಾಕ್ ಮಾಡಿದ ನಂತರ ಅದಕ್ಕೆ ಇರಬೇಕಾಗ್ತದೆ, ನಾವು ತೆಗಿಲಿಕ್ಕೆ ಹೋಗಬಾರ್ದು ಜೇನು ಪೆಟ್ಟಿಗೆಯಿಂದ. ಸಾಮಾನ್ಯವಾಗಿ ಪತನಾಜಿ ಅಂದ್ರೆ ಮುಗೀತು ಅಂತ, ಮುಗೀತು ಅಂತ ಹೇಳ್ತಾರೆ ಜೇನೆಲ್ಲ ಆ ಟೈಮ್ ಪತನಾಜಿ. ಅದು ಜೇನುಗೆಯಲ್ಲಿ ಜೇನು ಅದು ಕುಯ್ಯುವುದಿಲ್ಲ ಮಳೆಗಾಲದಲ್ಲಿ ಸಹ, ಅಂದ್ರೆ ಹೊರಗಡೆ ಮರದಲ್ಲಿ ಇದ್ದದನ್ನು ಅದು ಕುಡಿತದೆ ಜೇನು, ಕಾಲು ಮಾಡ್ತದೆ ಕೂಡಲೇ. ಪೆಟ್ಟಿಗೆ ಜೇನು ನಾನು ನೋಡಿದ ಪ್ರಕಾರ ಕುಡಿಲಿಕ್ಕೆ ಹೋಗುದಿಲ್ಲ, ಹಾಗೆ ಸ್ಟಾಕ್ ಇಟ್ಕೊಳ್ತದೆ ಪೆಟ್ಟಿಗೆಯಲ್ಲಿ ಅದು. ಆಮೇಲೆ ಈಗ ಜೇನು ಕುಟುಂಬಗಳು ಪರಾರಿಯಾಗುವಂತಹದ್ದು ಒಂದು ಸಮಸ್ಯೆ ಈ ಪೆಟ್ಟಿಗೆ ಜೇನಿನಲ್ಲಿ, ಇದನ್ನ ಒಂದು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗ್ತದ? ಈ ಇರುವೆಗಳು ಬಂದು ಮತ್ತೆ ಕುಡೂರಿನ ಉಪದ್ರದಿಂದ ಕಣಜದ ಹುಳು ಅದರಿಂದಲೂ ಈ ನೊಣಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿ ಹಾಗೆ ಪೆಟ್ಟಿಗೆ ಬಿಟ್ಟು ಪರಾರಿ ಆಗ್ತದೆ. ಅದು ಅದಕ್ಕೆ ನಾವು ಗೇಟ್ ಹಾಕಬೇಕಾಗ್ತದೆ, ಆ ಮಳೆ ಇದು ಕಣಜದ ಹುಳಗಳು ಬಂದು ಕೊಂಡೋಗೋದಕ್ಕೆ ಅದಕ್ಕೆ ಒಂದು ಗೇಟ್ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಲ್ಲಿ. ಫುಲ್ ಗೇಟ್ ಬರ್ತದೆ ಒಂದು 220 ರೂಪಾಯಿ, ಅದು ಗೇಟ್ ಹಾಕಿದರೆ ಕಣಜದ ಹುಳು ಅದು ಪೆಟ್ಟಿಗೆ ಒಳಗೆ ಹೋಗುವುದಿಲ್ಲ. ಮತ್ತು ಇರುವೆಗಳು ಬಂದು ಹತ್ತದ ಮೇಲೆ ಹತ್ತದಕ್ಕೆ ಜೇನು ಸ್ಟ್ಯಾಂಡಿಗೆ ನೀರಿನ ವ್ಯವಸ್ಥೆ ಮಾಡಬೇಕು, ಕೆಳಗಡೆ ನೀರಿನ ವ್ಯವಸ್ಥೆ ಮಾಡಿದರೆ ಇದು ಇರುವೆಗಳು ಮೇಲೆ ಬಂದು ಹತ್ತಿ ಈ ಜೇನು ಹುಳವನ್ನು ತಿನ್ನುವುದಿಲ್ಲ. ಇತ್ತೀಚೆಗಂತೂ ಈ ಕಾಂಕ್ರೀಟಿನ ಒಂದು ಸ್ಟ್ಯಾಂಡ್ ಕೂಡ ಬರ್ತಾ ಇದೆ, ಬರ್ತಾ ಇದೆ, ಅದು ಒಳ್ಳೇದು ಆ ಥರ ಮಾಡಿದ್ರು. ಆದರೆ ಕೆಳಗಡೆ ನೀರು ನಿಲ್ಲಿಸಿದರೆ ಯಾವುದು ಸಮಸ್ಯೆ ಇಲ್ಲ, ಇರುವೆಗಳೆಲ್ಲ ಹತ್ತುವುದಿಲ್ಲ ಮೇಲೆ. ಈ ಇರುವೆಗಳು ಕಣಜದ ಹುಳು ಅಲ್ಲದೆ ಬೇರೆ ಏನೇನು ಸಮಸ್ಯೆಗಳು ಬರ್ತವೆ? ಮತ್ತೆ ಹಲ್ಲಿದು ತೊಂದರೆ ಉಂಟು, ಮತ್ತೊಂದು ಓತಿಕ್ಯಾತ ಅಂತ ಹೇಳ್ತಾರೆ ಓಂತಿ, ಅದು ಕೂಡ ಹಾಗೆ ಅದು ಹೆಕ್ಕಿ ಹೆಕ್ಕಿ ತಿಂತದೆ ಜೇನುನೊಣವನ್ನು. ಗೆದ್ದಲು ಹುಳಗಳು ಸಮಸ್ಯೆ ಉಂಟು, ಕೆಂಪು ಗೆದ್ದಲು ಹುಳ ಅದು ಸಹ ಹಾಗೇನೆ ಪೆಟ್ಟಿಗೆ ಹತ್ತು ಬರುವ ಚಾನ್ಸಸ್ ಉಂಟು ಅನ್ಸಲ್ಲ. ಈಗ ನೀರು ಕಟ್ಟಿದ್ರೆ ಇಂಥ ಸಮಸ್ಯೆ, ನೀರು ಕಟ್ಟಿದ್ರೆ ಸಮಸ್ಯೆ ಆಗುದಿಲ್ಲ ಕೆಳಗೆ ಕಟ್ಟಿದ್ರೆ, ಹಾಗೆ ಬರೇ ಮಣ್ಣಿನಲ್ಲಿ ಇಟ್ಟರೆ ಪೆಟ್ಟಿಗೆಯನ್ನು ಗೆದ್ದಲದ ಹುಳ ಅದು ಬರುವ ಚಾನ್ಸಸ್ ಜಾಸ್ತಿ ಪೆಟ್ಟಿಗೆ ಒಳಗೆಲ್ಲ. ಈ ಕುಡಲು ಎಲ್ಲ ಬರದ ಹಾಗೆ ಏನು ಮಾಡ್ತೀರಿ? ಕುಡಲು ಬರದಾಗ ಅದನ್ನು ನಾವು ಕುಡಲು ದೊಡ್ಡ ಅದಕ್ಕೆ ಮರಕ್ಕೆ ಹತ್ತಿ ಅದನ್ನು ಬೆಂಕಿಯಲ್ಲಿ ಸುಡ್ತೇವೆ ಕುಡಲನ್ನು. ಆ ಟೈಮಲ್ಲಿ ಮಳೆ ಸೀಸನ್ ಮುಗಿಯೋ ಟೈಮಲ್ಲಿ ಅದು ಕುಟುಂಬ ದೊಡ್ಡ ವೃದ್ಧಿ ಮಾಡ್ತಾ ಬರ್ತದೆ, ಆಗ ಅದು ಕುಡಲ್ನ ಇಡೀ ಅದರದ್ದು ಕೋಶವನ್ನು ನಾವು ಬೆಂಕಿ ಹಾಕಿ ಸುಡಬೇಕಾಗ್ತದೆ ರಾತ್ರಿ ಹೋಗಿ ಮರಕ್ಕೆ ಹತ್ತಿ. ಒಂದು ಉಳಿಬೇಕಾದ್ರೆ ಇನ್ನೊಂದನ್ನು ಸ್ವಲ್ಪ ನಾಶ ಮಾಡಬೇಕು. ಹೌದು, ಹಾಗೆ ಮಾಡಬೇಕಾಗ್ತದೆ, ಇಲ್ಲದ್ರೆ ಜೇನು ಕುಟುಂಬ ಓಡಿ ಹೋಗ್ತದೆ, ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ. ಆಮೇಲೆ ಜೇನು ಪೆಟ್ಟಿಗೆ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಅದರದ್ದು ಅಡಿ ಹಲಗೆ ಕ್ಲೀನ್ ಮಾಡುವಂಥದ್ದು, ಅದರ ಜೇನು ಪೆಟ್ಟಿಗೆಯೊಳಗೆ ಮೇಣದ ಹಳೆಯದಿಯನ್ನು ತೆರವುಗೊಳಿಸಬೇಕಾಗ್ತದೆ, ಅದಕ್ಕೆ ಹೊಸ ಫ್ರೇಮ್ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಾಗ್ತದೆ ನಾವು. ಮತ್ತೆ ಜೇನು ಸೀಸನ್ ಟೈಮಲ್ಲಿ ಅದರ ಮೇಲಿನ ಪೆಟ್ಟಿಗೆ ಜೇನು ಕೋಣೆಯ ಪೆಟ್ಟಿಗೆಗೆ ಸೂಪರ್ ಅಂತೇಳಿ ಅದು ಕಟ್ಟಿ ಕೊಡಬೇಕಾಗ್ತದೆ ಜೇನು ಸೀಸನ್ ಟೈಮಲ್ಲಿ. ಅದು ಜನವರಿಯಿಂದ ಮೇವರೆಗೆ ಜೇನು ಮಾಡ್ತದೆ. ಅದರ ಮುಂಚೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬ ಅಭಿವೃದ್ಧಿ ಆಗೋ ಟೈಮು, ಹಾಗೂ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಜೇನು ಸೀಸನ್ ಟೈಮಲ್ಲಿ, ನಾವು ಅದಕ್ಕೆ ಮೇಲೆ ಕಟ್ಟಿ ಕೊಡಬೇಕಾಗ್ತದೆ ಹಾಗೆ. ಈಗ ಮೇಣದ ಏರಿಯನ್ನು ಕೊಡುವಂಥ ಒಂದು ವಿಧಾನ ಹೇಗೆ? ಅದು ಕೃತಕ ಮೇಣದ ಹಾಳೆ ನಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಾರೆ, ಅದನ್ನು ಫುಲ್ ಶೀಟ್ ಕೊಡಬೇಕಾಗ್ತದೆ. ನಾನಂದರೆ ಈಗ ಅದೇ ಮೇಣದ ಹಾಳೆ ಬಾಯಿಯಲ್ಲಿ ಮಾಡಿದ್ದನ್ನು ನಾನು ಅದನ್ನೇ ಕಟ್ಟಿ ಕೊಡ್ತೇನೆ ಮೇಲೆಗೆ ಸೂಪರ್ಗೆ, ಅದು ಸ್ವಲ್ಪ ದಪ್ಪ ಇರುವುದಿಲ್ಲ, ಅದರಲ್ಲಿ ಕೂಡಲೇ ಅದು ಜೇನು ಮಾಡ್ತದೆ. ಮೇಣದ ಹಾಳೆ ಕಟ್ಟಿ ಕೊಟ್ಟರೆ ಸಹ ಮಾಡ್ತದೆ, ಸ್ವಲ್ಪ ನಿಧಾನವಾಗಿ, ಅದು ಸ್ವಲ್ಪ ದಪ್ಪ ಇರ್ತದೆ ಮೇಣದ ಹಾಳೆ, ಅದು ಮಾಡೋದು ನಿಧಾನ. ಈಗ ಕೆಲವೊಂದು ಸರಿ ಈ ಫ್ರೇಮ್ ಅನ್ನು ಬಿಟ್ಟು ಗೋಡೆಯಲ್ಲೋ ಅಥವಾ ಮುಚ್ಚಳದಲ್ಲೋ ಕೂಡ ಏರಿ ಕಟ್ಟುವಂತ ಒಂದು ಅಭ್ಯಾಸ ಇರ್ತದೆ, ಯಾಕೆ ಹೀಗೆ ಅಂತ? ಅದು ಈ ರಾಣಿ ನೊಣ ಈ ಏನಾದ್ರೆ ಪ್ರಾಬ್ಲಮ್ ಆದ್ರೆ ಮನೆ ಬಿಟ್ಟು ಹೊರಗೆ ಬಂದು ಮುಚ್ಚಳದ ಹೊರಗೆ ಕೂತ್ಕೊಳ್ತದೆ, ಹಾಗೆ ಸಮಸ್ಯೆ ಆಗುದು. ಅದು ರಾಣಿ ನೊಣ ಇಲ್ಲದೆ ಹೋದ್ರೆ ಆಗುದು ಸಮಸ್ಯೆ? ಹೌದು, ರಾಣಿ ನೊಣ ಇಲ್ಲದೆ ಹೋದ್ರೆ ಮನೆ ಬಿಟ್ಟು ಹೊರಗೆ ಬಂದು ಕೂತ್ಕೊಳ್ತದೆ ಅದು. ಹಾಗೆ ಒಂದು ರಾಣಿ ನೊಣ ತುಂಬಾ ವೀಕ್ ಆದ್ರೆ ಅಥವಾ ಸತ್ತು ಹೋದ್ರೆ ಹೊಸ ರಾಣಿ ಕಣ ನಿರ್ಮಾಣ ಮಾಡುವುದಿಲ್ಲ, ಹೇಗೆ ಅದು? ಅದು 8 ದಿವಸದಲ್ಲಿ ವರ್ಕರ್ ಕೆಲಸಗಾರ ನೊಣಗಳೇ ಅದು ರಾಣಿ ಕಣ ಮಾಡ್ತದೆ ತನ್ನಷ್ಟೇ, ಕೋಶ ಮಾಡಿ ರಾಜಶಾಹಿ ರಸ ಕೊಟ್ಟು ರಾಣಿ ಕೋಶ ಮಾಡ್ತದೆ. ಅತಿಯಾಗಿ ಅಂದರೆ ಒಂದು ಪೆಟ್ಟಿಗೆಯಲ್ಲಿ 8 ರಿಂದ 10 ನೊಣಗಳು ಒಂದೊಂದ್ಸಲ ರಾಣಿ ಕೋಶ ಮಾಡ್ತದೆ ಅದು. ಅದೇ ಒಂದು ರಾಣಿ ಕೋಶವನ್ನು ಬಿಟ್ಟು ಮತ್ತೆ ಉಳಿದೆಲ್ಲ ಅರಣ್ಯ ಕೋಶವನ್ನು ನಾವು ತೆಗಿಬೇಕಾಗ್ತದೆ ಅದರಿಂದ. ಏರಿಯನ್ನು ನೀವು ಗಮನಿಸ್ತಾ ಇರಬೇಕಾಗ್ತದೆ. ಹೌದೌದು, ವಾರಕ್ಕಿಂತ ನೋಡಬೇಕು ಅದನ್ನು. ಪಾಲು ಮಾಡಿದ ನಂತರ ಅದು 9 ದಿವಸದ ನಂತರ ರಾಣಿ ನೊಣ ಮೊಟ್ಟೆ ಹೊಡೆದು ಹೊರಗೆ ಬರ್ತದೆ. ಈ ಗಂಡು ನೊಣಗಳ ಸಂಖ್ಯೆ ಕೆಲವು ಸರಿ ದಿಢೀರನೆ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇರ್ತದೆ, ಯಾಕೆ ಇದು? ಅದು ಪಾಲಾಗುವಂತ ಸಾಧ್ಯತೆ, ಅದು ಒಂದು ಪೆಟ್ಟಿಗೆಯಲ್ಲಿಗೆ 8 ಫ್ರೇಮ್ ಇದ್ರೆ 6 ಫ್ರೇಮ್ನಲ್ಲಿ ಅದು ಕೆಲಸಗಾರ ನೊಣಗಳ ಮೊಟ್ಟೆ ಇರ್ತದೆ, ಉಳಿದ 2 ಫ್ರೇಮ್ ಇರ್ತದೆ ಲಾಸ್ಟ್ ಇದ್ದು, ಅದರಲ್ಲಿ ಗಂಡು ನೊಣಗಳ ಮೊಟ್ಟೆ ಇರ್ತದೆ. ಅಂದ್ರೆ ಅದಕ್ಕೆ ಸ್ಥಳಾವಕಾಶ ಇಲ್ಲದ ಟೈಮಲ್ಲಿ ಅದು ಅರ್ಧದಷ್ಟು ನೊಣಗಳು ಪಾಲಾಗಿ ಮನೆ ಬಿಟ್ಟು ಹೋಗುವಂತ ಚಾನ್ಸ್ ಜಾಸ್ತಿ. ಆವಾಗ ನಾವು ಅದನ್ನು ನಿಯಂತ್ರಣ ಮಾಡಬೇಕು, ಗಂಡು ನೊಣದ ಫ್ರೇಮ್ ಅನ್ನು ಕಟ್ ಮಾಡಿ ಕೆಲಸಗಾರ ನೊಣಗಳು ಮಾತ್ರ ವೃದ್ಧಿಯಾಗುವಾಗ ನಾವು ನೋಡ್ಕೊಳ್ಬೇಕು. ಗಂಡು ನೊಣವನ್ನು ಹೆಕ್ಕಿ ತೆಗಿಬಹುದು? ಹೆಕ್ಕಿ ತೆಗಿಬಹುದು, ಕೈಯಲ್ಲಿ ತೆಗಿಬಹುದು, ಸಾಯಿಸಬಹುದು. ಸೋಮಾರಿ ಅಂತ ಹೇಳ್ತಾರೆ. ಹೌದು, ಅದು ಸಂಜೆ ಹೊತ್ತಿನಲ್ಲಿ ಒಂದು ಹೊರಗಡೆ ಹೋಗಿ ವಾಯುವಿಹಾರ ಮಾಡಿ ಬಂದು ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಮತ್ತೆ ಕೆಲಸಗಾರ ನೊಣಗಳು ಮಾಡಿದ ಜೇನನ್ನು ಅದು ಕೂತ್ಕೊಂಡು ತಿಂತದೆ, ಸ್ವತಃ ದುಡಿಯುವುದಿಲ್ಲ ಗಂಡು ನೊಣಗಳದು. ಕೆಲಸಗಾರ ನೊಣಗಳು ಮಾತ್ರ ಜೇನು ಕೆಲಸವೂ ಕೂಡ ಅಷ್ಟೇ ವಂಶಾಭಿವೃದ್ಧಿಗೆ ಒಂದ್ಸರಿ ಉಪಯೋಗ ಆಗ್ತದೆ. ಹೌದು, ರಾಣಿ ನೊಣಕ್ಕೆ ಬೇಕಾದ ಅದಕ್ಕೆ ಮಿಲನ ಆಗಿ ರಾಣಿ ಮೊಟ್ಟೆ ಇಡ್ಲಿಕ್ಕೋಸ್ಕರ ಅದು ಆಗ್ತದೆ ಅಷ್ಟೇ. ಆಮೇಲೆ ಈಗ ರಾಣಿ ನೊಣದ ಒಂದು ಜಾಗ್ರತೆ ಅಂದ್ರೆ ಅದನ್ನು ಗುರುತು ಹಿಡಿಯುವಂತಹದ್ದೆಲ್ಲ ಹೇಗೆ? ಅದು ಸಂಸಾರದಲ್ಲಿ ಒಂದೇ ಇರ್ತದೆ ರಾಣಿ ನೋಣ, ಸ್ವಲ್ಪ ಎಲ್ಲ ಕೆಲಸಗಾರ ನೋಣಕ್ಕಿಂತ ಮತ್ತೆ ಗಂಡು ನೋಣಕ್ಕಿಂತ ಸ್ವಲ್ಪ ಉದ್ದ ಇರ್ತದೆ ನೋಡ್ಲಿಕ್ಕೆ, ತುಂಬಾ ಹಳದಿ ಇರ್ತದೆ. ಅದಕ್ಕೆ ಒಂದೊಂದು ರಾಣಿ ನೋಣಕ್ಕೆ ಒಂದೊಂದು ಕಲರ್ ಇರ್ತದೆ, ಸ್ವಲ್ಪ ಕರೆತುಡು ಅಂತ ಹೇಳ್ತೇವೆ ನಾವು ಇಲ್ಲಿ, ಅದು ಬಣ್ಣ ಕಪ್ಪು ಇರ್ತದೆ ಅದರದ್ದು. ಇನ್ನೊಂದು ರಾಣಿ ನೋಣದು ಈ ಕಂದು ಬಣ್ಣ ಇರ್ತದೆ, ಹಾಗೆ ಒಂದೊಂದು ರಾಣಿಗೆ ಒಂದೊಂದು ಕಲರ್ ಇರ್ತದೆ. ಕುಟುಂಬದಲ್ಲಿ ಸ್ವಲ್ಪ ದೊಡ್ಡ ಗಾತ್ರ ದೊಡ್ಡದಿರ್ತದೆ ರಾಣಿದು, ಅದು ಗುರುತು ಇಡಬಹುದು ಅದನ್ನು. ಈ ರಾಣಿ ನೋಡದ ಒಂದು ವಿಶೇಷ ಸಾಮರ್ಥ್ಯದ ಬಗ್ಗೆ ಹೇಳಿ. ಆ ಬಹುಶಃ ಅದೊಂದು ಮಾತ್ರ ಮೊಟ್ಟೆ ಇಡುವಂತಹದ್ದು, ಲಕ್ಷಾಂತರ ಮೊಟ್ಟೆಗಳನ್ನು ಇಡ್ತವೆ. ಹೌದು, ಅಂದ್ರೆ ಅದು ಒಂದು ಸಾರಿ ಗಂಡು ನೋಣದ ಜೊತೆಗೆ ಮಿಲನ ಆದ ನಂತರ ಸಾಧಾರಣ 3 ವರ್ಷ ಅದು ಮೊಟ್ಟೆ ಇಡ್ತಾ ಹೋಗ್ತದೆ. ಪ್ರಕೃತಿಯಲ್ಲಿ ಎಷ್ಟು ಪರಾಗ ಸಿಗ್ತದೆ ಅದರ ಮೇಲೆ ಮೊಟ್ಟೆ ಇಡ್ತದೆ, ಅದೊಂದು ಡಿಪೆಂಡ್ ಆಗ್ತದೆ ಅದು. ಮತ್ತೆ ತನ್ನ ಮೈಯಿಂದ ಒಂದು ಪೆರಮೋನ್ ಅಂತೇಳಿ ಇದು ಹೊರಡ್ತಿರ್ತದೆ ಅದು. ಅದಕ್ಕೆ ವರ್ಕರ್ಗಳಿಗೆ ಕೂಡ ಗೊತ್ತಾಗ್ತದೆ ಇದು ನಮ್ಮ ತಾಯಿ ಇದ ಅಂತೇಳಿ. ಹಾಗೆ ಅದು ಬೇರೆ ಪೆಟ್ಟಿಗೆಗೆ ವರ್ಕರ್ ನೊಣಗಳು ಹೋಗುದಿಲ್ಲ, ಅದೇ ಪೆಟ್ಟಿಗೆಗೆ ಬಂದು ಕೂತ್ಕೊಳ್ತದೆ ಆ ಕುಟುಂಬದ ಕೆಲಸಗಾರ ನೊಣಗಳೆಲ್ಲವೂ. ಈಗ ಹತ್ತಿರ ಹತ್ತಿರ 2 ಜೇನು ಪೆಟ್ಟಿಗೆ ಇಟ್ಟರೂ ಕೂಡ ಅವು ಒಂದಕ್ಕೊಂದು ಮಿಕ್ಸ್ ಆಗುದಿಲ್ಲ ಅಂತ ಕೇಳಿದ್ವಿ, ಯಾಕೆ ಅಂತ ಹೇಗೆ ಅದನ್ನ ಗುರುತಿಸ್ತವೆ? ಅಂದ್ರೆ ಕೆಲಸಗಾರ ನೊಣಗಳ ತಾಯಿ ಇರ್ತಾಳೆ ಅಂದ್ರೆ ಒಬ್ಬಳ ರಾಣಿ, ಅದರ ಮೈಯಿಂದ ಒಂದು ಪೆರಮೋನ್ ಅಂತ ಒಂದು ಸ್ಮೆಲ್ ವಾಸನೆಯನ್ನು ಹೊರಡಿಸ್ತಿರ್ತದೆ. ಹಾಗೆ ಆ ಕುಟುಂಬದ ಕೆಲಸಗಾರ ನೊಣಗಳು ಅದೇ ಕುಟುಂಬಕ್ಕೆ ಹೋಗ್ತದೆ, ತಪ್ಪಿ ಇನ್ನೊಂದು ಪೆಟ್ಟಿಗೆಗೆ ಹೋಗುದಿಲ್ಲ. ಅದು ಇನ್ನೊಂದು ಪೆಟ್ಟಿಗೆಗೆ ಹೋದ್ರೂ ಆ ಪೆಟ್ಟಿಗೆ ನೊಣಗಳು ಕಚ್ಚಿಕೊಂದುಕೊಂದುಕೊಳ್ತದೆ ಇನ್ನೊಂದು ಆ ನೊಣಗಳು, ಅದಕ್ಕೆ ಗೊತ್ತಾಗ್ತದೆ ಇದು ನಮ್ಮ ಕುಟುಂಬದ ಸದಸ್ಯರಲ್ಲ ಹಾಗೆ ಅಂತೇಳಿ. ಹಾಗೆ ಅಕಸ್ಮಾತ್ ಆಗಿ ರಾಣಿ ಕಣ ಏನಾದ್ರೂ ಅಥವಾ ರಾಣಿ ಹುಳ ಏನಾದ್ರೂ ಸತ್ತು ಹೋದ್ರೆ ಅಥವಾ ವೀಕ್ ಆದ್ರೆ ಅಂತ ಸಂದರ್ಭದಲ್ಲಿ ಬಹುಶಃ ಇವೆಲ್ಲ ಗಲಿಬಿಲಿಗೆ ಒಳಗಾಗ್ತವೆ ಅಂತ. ಹೌದೌದು, ಹಾಗೆ ಆಗ್ತದೆ. ಆಮೇಲೆ ಜೇನು ತೆಗೆಯುವ ಬಗ್ಗೆ ಹೇಳಿ, ಒಂದು ವ್ಯವಸ್ಥಿತವಾಗಿ ಜೇನನ್ನ ಹೇಗೆ ತೆಗೆಯುವಂತಹದ್ದು ಮತ್ತು ಜೇನಿನ ಸಂರಕ್ಷಣೆ ಮಾಡುವಂತಹದ್ದು. ಈಗ ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಗೆ ಜೇನು ತೆಗಿಲಿಕ್ಕೆ ಒಂದು ಮೆಷಿನ್ ಕೊಡ್ತಾರೆ, ಅದ ಮೇಲೆ ಸೂಪರ್ ನಲ್ಲಿ ಜೇನು ಸ್ಟಾಕ್ ಮಾಡಿದ ನಂತರ ಅದಕ್ಕೆ ಈ ಜೇನು ಕೊಯ್ಲಿಕ್ಕೆ ಒಂದು ಸಣ್ಣ ಬ್ಲೇಡ್ ಬರ್ತದೆ ಕತ್ತಿ ತರ, ಅದನ್ನು ಕತ್ತಿಯಲ್ಲಿ ಜೂರಿ ಕೊಯ್ದ ನಂತರ ಜೇನು ಮೆಷಿನ್ಗೆ ಇಟ್ಟು ಅದನ್ನು ತಿರುಗಿಸಬೇಕು. ತಿರುಗಿಸಿದ ನಂತರ ಜೇನು ಸೈಡಿಗೆ ಬಂದು ಹೊಡಿತದೆ ಅದು. ಜೇನಿನ ಏರಿಯನ್ನು ಸೀಲ್ ಮಾಡಿರ್ತವೆ, ಅದನ್ನು ತೆಗಿಬೇಕು. ಸೀಲ್ ಮಾಡಿದ ಅದನ್ನು ತೆಗಿಬೇಕಾಗ್ತದೆ. ನಂತರ ಜೇನು ಮೆಷಿನ್ಗೆ ಕೊಟ್ಟು ತಿರುಗಿಸಿದ ನಂತರ ಜೇನು ಸಪರೇಟ್ ಆಗಿ ಬರ್ತದೆ, ಅದರ ಈ ಕೋಶ ಫ್ರೇಮ್ ಇರ್ತದೆ ಅದಕ್ಕೆ ಏನಾಗುದಿಲ್ಲ. ಹಾಗೆ ಮತ್ತೆ ಅದನ್ನು ಜೇನು ಪೆಟ್ಟಿಗೆ ಇಟ್ಟುಕೊಟ್ರೆ ಮತ್ತೆ 1 ವಾರದಲ್ಲಿ ಅದು ಜೇನು ತುಂಬಿಸ್ತದೆ. ಈ ಪಕ್ವವಾದಂತಹ ಜೇನು ಅಂತ ಹೇಗೆ ಗೊತ್ತಾಗ್ತದೆ? ಅದು ಅಂದ್ರೆ ಕರೆಕ್ಟ್ ಆಗಿ ಸೀಲ್ ಮಾಡಿರ್ತದೆ, ಸೀಲ್ ಮಾಡಿದ ನಂತರ ಅದು ತೆಗಿಬಹುದು ಅಂತೇಳಿ. ಸೀಲ್ ಮಾಡಿದ ನಾವು ಜೇನು ತೆಗೆದ್ರೆ ಅದನ್ನು ನಾವು ಸಂರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹುಳಿ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ, ಅಂದ್ರೆ ಕ್ಯಾಪ್ ಮಾಡಿರ್ಬೇಕು. ಒಂದ್ಸರಿ ಜೇನನ್ನು ತೆಗೆದ ನಂತರ ಅದರಲ್ಲಿ ಬಿಸಿಲಲ್ಲಿ ಏನಾದರೂ ಒಣಗಿಸುವಂತಹದ್ದು ಅಥವಾ ಸಂರಕ್ಷಣೆ ಮಾಡುವಂತಹದ್ದು ಏನಾದ್ರು ಮಾಡಬೇಕಾ? ಹೌದು, ಮಾಡಲೇಬೇಕು. ಅಂದ್ರೆ ಇಲ್ಲದ್ರೆ ಹಾಗೆ ನಾವು ಜೇನು ಸ್ಟಾಕ್ ಮಾಡಿ ಅದು ಹುಳಿ ಬರ್ತದೆ, ಸಂರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನಂದ್ರೆ ಈಗ ಸದ್ಯಕ್ಕೆ ಒಂದ್ಸಲ ಜೇನು ತೆಗೆದ್ರೆ 1 ವಾರದೊಳಗೆ ಇರ್ತೇನೆ, ಬಿಸಿಲಿಗೆ ಇಡ್ತೇನೆ. ಆದ್ರೆ ಅದು ನೀರಿನ ಅಂಶದ ಆವೇಗೆ ಹೋಗ್ತದೆ, ಅದು ಕೆಡುದಿಲ್ಲ. ಹಾಗೆ ಇಟ್ಟರೆ 1-2 ವರ್ಷ ಇಟ್ಟರೆ ಹೆಣ್ಣು ಆಗುದಿಲ್ಲ. ಹಾಗೆ ಪಾತ್ರೆಯಲ್ಲಿ ಇಡುವಂತದ್ದು ಅಥವಾ ಬಾಟ್ಲಲ್ಲಿ ಹಾಕಿ ಇಡುವಂತದ್ದು? ನಾನು ಪಾತ್ರೆಯಲ್ಲಿ ಇಡುವಂತ ಬಿಸಿಲಿಗೆ ಬಟ್ಟೆ ಹಾಕಿ ಕಟ್ಟಿರ್ತೇನೆ, ಅದು ನೀರಿನ ಅಂಶ ತನ್ನಷ್ಟಕ್ಕೆ ಆವೇಗೆ ಹೋಗ್ತದೆ. ಹಾಗೆ ಈಗ ಬಾಟ್ಲಿಗೆ ಹಾಕುವಂತದ್ದು ಒಳ್ಳೇದು. ಈಗ ಎಷ್ಟು ಸರಿ ಈಗ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ಉಪಯೋಗಿಸ್ತಾರೆ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹೌದು, ನಾವು ಗಾಜಿನ ಬಾಟ್ಲಿಯಲ್ಲಿ ಸಿಕ್ಕಿದ್ರೆ ಒಳ್ಳೇದು, ಅದು ಸಿಕ್ಕಿದ್ರೆ. ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ನ ಅಂಶ ಅದಕ್ಕೆ ಇದಾಗ್ತದೆ, ಮಿಕ್ಸ್ ಸೇರ್ತದೆ ಅಂತೇಳಿ. ಗಾಜಿದ್ದು ಒಳ್ಳೇದಂತ. ಔಷಧಿಯ ಗುಣಗಳ ಬಗ್ಗೆ ಹೇಳಿ, ಜೇನಿನ ಒಂದು ಮಹತ್ವ ಏನು ಅಂತ? ಜೇನು ಅದರಲ್ಲಿ ದೇಹದಲ್ಲಿ ಎಂತ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಡ್ತೇವೆ ಒಬ್ಬರಿಗೆ. ಅದು ಗ್ಲೂಕೋಸು ಮತ್ತು ಫ್ರಕ್ಟೋಸು ಅಂಶ ಜಾಸ್ತಿ ಇರ್ತದೆ ಜೇನಿನಲ್ಲಿ. ಮತ್ತು ಈ ಕ್ಯಾನ್ಸರ್ ಪೇಷೆಂಟ್ಗಳಿಗೂ ಅದನ್ನು ಕೊಡುವಂಥ ಈಗ ಕೊಡ್ತಾ ಇದ್ದಾರೆ ಜೇನು, ಜೇನನ್ನು. ಅದು ಕೂಡ ಈ ಜಾಸ್ತಿ ರೋಗ ಬರೋದಾಗಿ ತಡೀತದೆ ಜೇನು. ಇತ್ತೀಚಿನ ದಿವಸಗಳಲ್ಲಿ ಈ ಕೋವಿಡ್ನ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಜೇನಿನ ಉಪಯೋಗಂತೂ ಬಹಳಷ್ಟು ಇದೆ. ಹೌದೌದು. ಮತ್ತು ಮಕ್ಕಳಿಗೆ ಸಹ ಕೊಡ್ತಾರೆ, ಈ ನೆನಪು ಶಕ್ತಿಗೋಸ್ಕರ ಕೊಡ್ತಾರೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆಲ್ಲ. ಈಗ ಆಹಾರವಾಗಿಯೂ ಔಷಧಿಯಾಗಿಯೂ ಕೂಡ ಜೇನು ಉಪಯೋಗ ಆಗ್ತದೆ. ಹೌದೌದು ಸರ್. MBA ಮುಗಿಸಿ ನೀವು ಮತ್ತೆ ಈ ಜೇನು ಕೃಷಿಗೆ ಬಂದಂಥವ್ರು, ಈಗ ಹೇಗೆ ಅನಿಸ್ತಾ ಇದೆ? ನೀವು ಜೇನು ಕೃಷಿಯನ್ನೇ ಒಂದು ಪ್ರಧಾನ ಉದ್ಯೋಗವಾಗಿಯೂ ಕೂಡ ಮಾಡುವುದಕ್ಕೆ ಅವಕಾಶ ಇದೆಯೋ, ಸಾಧ್ಯತೆ ಇದೆಯೋ? ಜೇನು ಕೃಷಿ ಮಾಡುವಾಗ ಫಸ್ಟಿಗೆ 15 ಪೆಟ್ಟಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡೆ. ಆ ವರ್ಷ ನನಗೆ ಜೇನು ಕೃಷಿ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಅದು ನಾನು ಮರದ ಒಂದು ಹಲಗೆಯನ್ನು ಹೊಡೆದು ನೆಲದ ಮೇಲೆ ಇಟ್ಟಿದ್ದು, ಒಂದು ಕಬ್ಬಿಣ ಇದು ಸ್ಟ್ಯಾಂಡ್ ಮಾಡಿ ಇಟ್ಟಿದ್ದೆ. ಆವಾಗ ಇರುವೆಗಳು ಬಂದು ಎಲ್ಲ ಜೇನು ಕುಟುಂಬವನ್ನು ಓಡಿಸಿತ್ತು. ಅಷ್ಟು ವರ್ಷ ನಾನು ಏನು 12 ಕುಟುಂಬವನ್ನು ಪೆಟ್ಟಿಗೆಯಲ್ಲಿ ಕೂತ್ಕೊಳಿಸಿದೆ. ಆಗ ನವಿಲಿನ ತೊಂದರೆ ಇತ್ತು, ಮಂಗಗಳ ತೊಂದರೆ, ಆಗ ಎಲ್ಲ ಜೇನು ಪೆಟ್ಟಿಗೆ ಕೆಳಗೆ ಬಿದ್ದು ಕುಟುಂಬ ಕೂಡ ಓಡಿ ಹೋಗ್ತಿತ್ತು. ಬರುವ ವರ್ಷ ನಾನು ಒಂದು ವರ್ಷ ನಂತರ ನಾನು ಜೇನು ಕೃಷಿ ಇಲಾಖೆ ಟ್ರೈನಿಂಗ್ ಹೋಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು ಅಲ್ಲಿ. ಮತ್ತು ಪ್ರಾಕ್ಟಿಕಲ್ ಆಗಿ ಕೂಡ ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಅದಕ್ಕೆ ಟ್ರೈನಿಂಗ್ ಕೊಟ್ಟರು ಎಲ್ಲ. ಫಸ್ಟಿಗೆ ಅದು 1-2 ಪೆಟ್ಟಿಗೆ ಇತ್ತು, ಅದನ್ನು ದೊಡ್ಡದೊಂದು ಇನ್ಕ್ರೀಸ್ ಮಾಡ್ತಾ ಹೋದೆ. ಅದ ನಂತರ ಈಗ ಸಾಧಾರಣ ನಮ್ಮ ಊರಿನಲ್ಲಿ ಸಾಧಾರಣ 80-90 ಕುಟುಂಬವನ್ನು ನಾನು ವರ್ಷಕ್ಕೆ ನಾನು ಕೊಡ್ತಾ ಇದ್ದೇನೆ ಎಲ್ಲರಿಗೆ.

IR8 2900 3000 ಆಮದು ಭತ್ತ 1750 1950 ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4300 4500 ರೂಪಾಯಿಗಳು ಕೆಂಪು ಬೆಲ್ಲ 4000 4100 ಕಪ್ಪು 4100 4600 ಮೆಣಸು ಕ್ವಿಂಟಾಲಿಗೆ 28,000 ರೂಪಾಯಿಗಳು ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರೂಪಾಯಿಗಳು ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ 8,500 ರೂಪಾಯಿಗಳು ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 2,000 ಕದಳಿ 3,000 ಗಾಳಿ 2,800 ನೇಂದ್ರ ಬಾಳೆಗೆ 3,200 ರೂಪಾಯಿಗಳ ಧಾರಣೆ ಕೆಳಗರೆ ಇದು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ ಮೊದಲಾಗಿ ಪಿ ಸುಶೀಲ ಅವರು ಹಾಡಿದ ಗೀತೆ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಜಯ ಹೇ ಜಯ ಹೇ ಶ್ರೀವರಲಕ್ಷ್ಮೀ ಜಯ ಜಯ ಜಯ ಹೇ ಶ್ರೀಲಕ್ಷ್ಮೀ ಪದ್ಮಹಸ್ತೆಯ ನಾಮ